ಇದೇ 17ರ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ, ಹೊಸದಾಗಿ ಸಮೀಕ್ಷೆ ನಡೆಸಲು ಬಿಜೆಪಿ ಆಗ್ರಹ. ನಾಳೆ ಅಂಬೇಡ್ಕರ್ ಜಯಂತಿ, ಹುಬ್ಬಳ್ಳಿಗೆ ಆಗಮಿಸಿದ ಬಿಜೆಪಿಯ ಭೀಮ ಹೆಜ್ಜೆ, ರಥಯಾತ್ರೆ. ರಾಜ್ಯದ ಹಲವೆಡೆ ಇಂದೂ ಕೂಡ ಗುಡುಗು ಸಹಿತ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ, ರಾಜಸ್ಥಾನ್ ರಾಯಲ್ಸ್ ವಿರುದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ 9 ವಿಕೆಟ್ಗಳ ಜಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋರ್ಡ್. ಅನ್ಅಥೋರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ. ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸಮಯ 6:51. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಕೃಷಿ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನದ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನದ ಕಾರ್ಯಕ್ರಮದಲ್ಲಿ ಕೇಳಿ, ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ, ಈ ಕುರಿತು ಡಾಕ್ಟರ್ ಸುಮಾ ಎನ್ ಇವರೊಂದಿಗೆ ಸಂದರ್ಶನ. ನಂತರ ತಿಪಟೂರು ತಾಲೂಕು ಅರಳಗುಪ್ಪೆಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದ. ಈಗ ಕೇಳಿ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಸುಧಾರಣೆ, ಈ ವಿಷಯ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳಿಕ್ಕಾಗಿ ತಿಪಟೂರಿನ ಕೋಣೆಹಳ್ಳಿಯಲ್ಲಿರುವ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಿನ್ಸಿಪಾಲರಾದ ಡಾಕ್ಟರ್ ಸುಮಾ ಎನ್ ಮೇಡಮ್ ಅವರು ಆಕಾಶವಾಣಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ಸುಮಾ ಅವರೇ, ತಮಗೆ ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ನಮಸ್ಕಾರ. ಥ್ಯಾಂಕ್ ಯು ಸರ್. ಮೇಡಮ್ ಅವರೇ, ಈಗ ನಮ್ಮ ರೈತ ಬಾಂಧವರಿಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಸುಧಾರಣೆ, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡಬೇಕು. ಹೈನುಗಾರಿಕೆಯು ಸದೃಢ ಹಾಗೂ ನಿರಂತರ ಪ್ರಗತಿ ಹೊಂದಿ ರೈತರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಎಲ್ಲಾ ಕಾಲಗಳಲ್ಲೂ, ಅಂದ್ರೆ ಬೇಸಿಗೆ ಅಷ್ಟೇ ಅಲ್ಲದೆ ಮಳೆಗಾಲ ಚಳಿಗಾಲಗಳಲ್ಲಿಯೂ ಸಹ ರಾಸುಗಳಿಗೆ ನೀಡುವ ಆಹಾರ ಸಮರ್ಪಕವಾಗಿರಬೇಕು. ಬೇಸಿಗೆ ಎಂದ ತಕ್ಷಣ ಕಣ್ಮುಂದೆ ಬರೋದೆಂದ್ರೆ ಧಗೆಧಗಿಸುವ ಬಿಸಿಲು, ಒಣಭೂಮಿ, ಒಣಗಾಳಿ, ನೀರಿನ ಕೊರತೆ, ಆಹಾರದ ಕೊರತೆ, ಇವೆಲ್ಲ ಜನರಿಗಷ್ಟೇ ಅಲ್ಲದೆ ದನಕರುಗಳಿಗೂ ಸಹ ಅಳವಡಿಸುತ್ತವೆ. ಈ ಬೇಸಿಗೆಯಲ್ಲಿ ತೀವ್ರ ನೀರಿನ ಅಭಾವದಿಂದ ನೀರು ಮತ್ತು ಮೇವಿಗಾಗಿ ಕೊರತೆ ಎದುರಾಗುತ್ತೆ. ಹಿಂದಿನ ದಿನಗಳಲ್ಲಿ ವರ್ಷ ಪೂರ್ತಿ ಹಸುಗಳು ಮೇಲೆಂದೇ ರೈತರು ತಮ್ಮ ಹಿಡುವಳಿ ಭೂಮಿಯಲ್ಲಿ ಸ್ವಲ್ಪ ಜಾಗವನ್ನು ಕಾಯ್ದಿರಿಸ್ತಾ ಇದ್ರು. ಜೊತೆಗೆ ಊರೊಟ್ಟಿಗಿನ ಹುಲ್ಗಾವಲುಗಳು, ಗೋಮಾಳುಗಳು ಸಹ ಇರುತ್ತಿದ್ದವು. ಆದರೆ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಆಹಾರ ಧಾನ್ಯಗಳನ್ನು ಬೆಳೆಯಲು ಕೃಷಿ ಭೂಮಿಯ ಮೇಲೆ ಹೆಚ್ಚುವರಿ ಒತ್ತಡ ಉಂಟಾಗ್ತಾ ಇದೆ. ಇವೆಲ್ಲದಕ್ಕಾಗಿ ಇವಾಗೆಲ್ಲಗಳದಕ್ಕೂ ಅವಕಾಶ ಇಲ್ಲದೆ ಜಾನುವಾರುಗಳ ಉತ್ಪಾದನೆಯಲ್ಲಿ ವಿವಿಧ ಕೊರತೆ ಕಾಣಬರುತ್ತಿದೆ. ಬೇಸಿಗೆಯಲ್ಲಿ ಸಂಸ್ಕರಿಸಿದ ಒಣಮೇವು, ರಸಮೇವು ಇತ್ಯಾದಿಗಳು ಮುಖ್ಯವಾದರೆ ಹಸಿಮೇವಿನ ಲಭ್ಯತೆ ದೂರದ ಮಾತೇ ಸರಿ ಅಂತ ಹೇಳ್ಬೋದು. ಮಳೆ ಒಂದ್ ಕಡೆ ಬೀಳ್ತಾ ಇಲ್ಲ. ಹೌದು. ಹೈನುಗಾರಿಕೆಯಲ್ಲಿ ತೊಡಗಿಸುವವರಲ್ಲಿ ಬಹುಪಾಲು ಜನರು ಸಣ್ಣ ಅಥವಾ ಅತಿ ಸಣ್ಣ ರೈತರು ಮತ್ತು ಭೂರಹಿತ ಕೃಷಿ ಕಾರ್ಮಿಕರು ಇರ್ತಾರೆ. ಇವರೆಲ್ಲ ಹಸಿರು ಮೇವು ಬೆಳೆಯೋದು ಬಹಳ ಕಷ್ಟ. ಈ ಸಮುದಾಯಕ್ಕೆ ಹಾಗೂ ಬೇಸಿಗೆಯಲ್ಲಿ ಏನಾದರೂ ಪರ್ಯಾಯಗಳಿವೆ ಎಂದ ಕ್ವಶನ್ ಮಾಡಿದಾಗ ಜನಸಾಮಾನ್ಯರ ಪ್ರಶ್ನೆಗೆ ಉತ್ತರ ಇದೆ. ತಾವುಗಳೇನು ನಿರಾಶರಾಗೋಬೇಕಾಗಿಲ್ಲ, ಮನಸ್ಸಿದ್ರೆ ಮಾರ್ಗ ಖಂಡಿತ ಇದೆ. ಇವುಗಳೆಲ್ಲದಕ್ಕೂ ಮಾರ್ಗ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಮೇವಿನ ಮರಗಳನ್ನು ಬೆಳೆಸುವುದರ ಮೂಲಕ ತಾವು ಪೌಷ್ಟಿಕಾಂಶ ಆಹಾರವನ್ನು ತಾವು ದನಕರುಗಳಿಗೆ ಕೊಡಬಹುದು. ಇನ್ನು ಮತ್ತೊಂದು ಅಂತ ಹೇಳೋದಾದ್ರೆ, ಇತ್ತೀಚಿನ ದಿನಗಳಲ್ಲಿ ಗಮನ ಸೆಳೆದಿರೋದು ಅಂತಂದ್ರೆ ಅಜೋಲಾ ಉತ್ಪಾದನೆ ಸಹ ಒಂದು. ಅಷ್ಟಲ್ಲದೆ ಸರಳ ನವೀನ ತಂತ್ರಜ್ಞಾನದಿಂದ ಹೊರಹೊಮ್ಮಿದ ಒಣಮೇವಿನ ಪೌಷ್ಟೀಕರಣ, ಈ ಕ್ರಮಗಳಿಂದ ಬೇಸಿಗೆಯಲ್ಲೂ ರಾಸುಗಳ ಹೊಟ್ಟೆ ತುಂಬಿಸಿ ಅಧಿಕ ಉತ್ಪಾದನೆಯನ್ನು ತಾವುಗಳು ಪಡಿಬಹುದು. ಬೇಸಿಗೆಯಲ್ಲಿ ಪಶು ಆಹಾರದಲ್ಲಿ ನಿರ್ದಿಷ್ಟ ಪ್ರಮಾಣದ ಸಸಾರಜನಕವನ್ನು ಹಾಗೂ ಶರ್ಕರ ಪಿಷ್ಟಗಳು, ಕೊಬ್ಬು, ಖನಿಜಾಂಶ ಹಾಗೂ ಜೀವಸತ್ವಗಳನ್ನು ತಾವು ಕಾಪಾಡ್ಕೋಬೇಕಾಗುತ್ತೆ. ಸಾಕಷ್ಟು ಶುದ್ಧವಾದ ತಂಪಾದ ಕುಡಿಯುವ ನೀರನ್ನು ತಾವು ಯಥೇಚ್ಛವಾಗಿ ಪ್ರತಿದಿನ ಕೊಡಬೇಕಾಗುತ್ತೆ. ಈಗ ಡಾಕ್ಟರ್ ಸುಮಾ ಮೇಡಮ್ ಅವರೇ, ಈ ಮೇವಿನ ಬೆಳೆಗಳ ಉತ್ಪಾದನೆ ಹೆಂಗ್ ಮಾಡಬೇಕು, ಶೇಖರಣೆ ಹೆಂಗ್ ಮಾಡಬೇಕು, ಮತ್ತೆ ಸಂಸ್ಕರಣೆ ಹೆಂಗ್ ಮಾಡಿದ್ರೆ ಉತ್ತಮ ಅಂತೀರಿ? ಜಾನುವಾರುಗಳ ಮೇವಿನ ಪೂರೈಕೆಗಾಗಿ ಹಿಂದಿನಿಂದ ಬಂದಿರುವ ಪದ್ಧತಿಯಲ್ಲಿ ಕೆಲವು ಸೂಕ್ತ ಬದಲಾವಣೆಗಳನ್ನು ತರುವುದರ ಜೊತೆಗೆ ಮೇವಿನ ಬೆಳೆಗಳೆಂದೇ ಅಭಿವೃದ್ಧಿಪಡಿಸಿರುವ ಹಸಿರು ಮೇವುಗಳನ್ನು ಬೆಳೆಯುವುದು ಬಹಳ ಉತ್ತಮ. ಕೊರತೆಯ ಕಾಲದಲ್ಲಿ ಉಪಯೋಗಿಸಲು ಹೆಚ್ಚುವರಿಯಾಗಿ ಬೆಳೆದ ಮೇವನ್ನು ಶೇಖರಿಸುವುದು ಸಹ ಒಂದು ಟೆಕ್ನಾಲಜಿ ಅಂತಾನೆ ಹೇಳ್ಬಹುದು. ಸಾಮಾನ್ಯವಾಗಿ ಉಪಯೋಗಿಸುತ್ತಿರುವ ಕಡಿಮೆ ಪೌಷ್ಟಿಕಾಂಶಗಳಿಂದ ಕೂಡಿದ ಭತ್ತದ ಹುಲ್ಲು, ರಾಗಿ ಹುಲ್ಲು, ಜೋಳದ ದಂಟು ಮುಂತಾದವುಗಳನ್ನು ವಿಶೇಷ ರೀತಿಯಲ್ಲಿ ಸಂಸ್ಕರಿಸಿ ಕೊಡೋದ್ರಿಂದ ಆಹಾರದಲ್ಲಿ ಸಮತೋಲನತೆಯನ್ನು ತಾವು ಕಾಪಾಡ್ಕೋಬಹುದು. ವರ್ಷದ 12 ತಿಂಗಳು ಪ್ರತಿದಿನ ಉತ್ತಮ ದರ್ಜೆಯ ಹಸಿರುಮೇವನ್ನು ಪಡೆಯೋದು ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಹೌದು, ಕನಿಷ್ಠ ತರಗತಿಯ ಹಸಿರುಮೇವು, ಒಣಮೇವು ಅಥವಾ ಉಪ ಪದಾರ್ಥಗಳಿಂದ ಭತ್ತದ ಹುಲ್ಲು, ಗೋಧಿಯ ಹೊಟ್ಟು ಇತ್ಯಾದಿ ಮಾತ್ರ ತಿನ್ನಿಸೋ ಇರುತ್ತೆ ಅಂದಾಗ ಉತ್ತಮ ಗುಣಮಟ್ಟ ಅಂದ್ರೆ ಸಸಾರಜನಕ 15-20% ಇರುವ ದಾಣಿ ಮಿಶ್ರಣವನ್ನು ತಾವು ಪೂರೈಸಲೇಬೇಕಾಗುತ್ತೆ. ಅಂದ್ರೆ ಈಗ ಬರ್ತಿದೆಯಲ್ಲ ಬೇಸಿಗೆಯಲ್ಲಿ, ಪಶುಗಳಿಗೆ ತಿನ್ನುವಷ್ಟು ಭತ್ತದ ಮತ್ತು ಗೋಧಿ ಹುಲ್ಲುಗಳು, ಜೋಳ, ಸಜ್ಜೆ ಅಥವಾ ಗೋವಿನ ಜೋಳದ ದಂಟುಗಳು ಇತ್ಯಾದಿಗಳನ್ನು ಕನಿಷ್ಠ ತರಗತಿಯ ಉಪ ಪದಾರ್ಥಗಳನ್ನಾಗಿ ಮೇವುಗಳಾಗಿ ಉಪಯೋಗಿಸಬಹುದು. ಆದರೆ ತುರ್ತು ಪರಿಸ್ಥಿತಿ ಅಂದ್ರೆ ಈಗ ನಮ್ ಬೇಸಿಗೆ ಬಂದಿದೆ ಅಂತ ತಿಳ್ಕೊಂಡ್ರೆ ಅಂತದ್ರಲ್ಲಿ ರೈತರು ತಾವುಗಳು ಇವುಗಳನ್ನ ತಿನ್ನಿಸೋದಕ್ಕೆ ಬೇರೆ ಉಪಾಯನೇ ಇಲ್ಲ ಅಂತ ಹೇಳ್ಬಹುದು. ಮೇವಿನ ಕೊರತೆ ವಿಶೇಷವಾಗಿ ಮುಂಗಾರಿನ ನಂತರ ಶುರುವಾಗಿ ಬೇಸಿಗೆಯಲ್ಲಿ ಉಲ್ಬಣವಾಗುತ್ತದೆ. ಹೌದು, ಅದೇ ತೆರನಾದ ಹಾಲಿನಿಂದ ಇಳುವರಿಯಲ್ಲೂ ಕೂಡ ಗಣನೀಯವಾಗಿ ಕುಸಿತ ಕಂಡುಬರುತ್ತೆ. ಮೇವಿನ ಕೊರತೆ ಇದ್ದ ಸಂದರ್ಭದಲ್ಲಿ ತಕ್ಷಣ ಉತ್ಪಾದನೆ ಅಸಾಧ್ಯ ಅಂತ ಹೇಳ್ಬಹುದು. ನಮ್ಮಲ್ಲಿ ದೊರೆಯುವ ಅಥವಾ ಉಪಲಭ್ಯವಿರುವ ಮೇವನ್ನು ಅತಿ ಸಮರ್ಪಕವಾಗಿ ಬಳಸಿಕೊಂಡ್ರೆ ತಾವೆಲ್ಲ ಹೆಚ್ಚಿಗೆ ಲಾಭವನ್ನು ಪಡಿಬಹುದು. ಡಾಕ್ಟರ್ ಸುಮಾ ಅವರೇ, ಈಗ ಮೇವಿನ ಮರಗಳು ಮತ್ತು ಪೊದೆಗಳು ಈ ಬಗ್ಗೆನೂ ಕೂಡ ನಮ್ಮ ರೈತ ಬಾಂಧವರಿಗೆ ಮಾಹಿತಿ ಮಾಡಿಕೊಡಿ. ಪ್ರೋಟೀನ್ ಅಂಶ ಹೆಚ್ಚು ಇರುವ ಆಹಾರ ಪದಾರ್ಥಗಳೆಂದರೆ ದ್ವಿದಳ ಧಾನ್ಯದ ಕಾಳು ಮತ್ತು ಸೊಪ್ಪುಗಳು ಅಂತ ಹೇಳ್ಬಹುದು. ಅವುಗಳಷ್ಟೇ ಅಲ್ಲದೆ ಎಣ್ಣೆ ಕಾಳಿನ ಹಿಂಡಿಗಳು, ಮರದ ಸೊಪ್ಪುಗಳು ಇತ್ಯಾದಿಗಳು ಈ ಗುಂಪಿನಲ್ಲಿ ಬರ್ತವೆ. ದ್ವಿದಳ ಧಾನ್ಯಗಳು ಬಲು ದುಬಾರಿ. ಮಾನವನ ಆಹಾರದಲ್ಲಿ ದ್ವಿದಳ ಧಾನ್ಯಗಳನ್ನು ಬಳಸಲು ಹಿಂದೂ ಮುಂದೆ ನೋಡ್ತಾ ಇದೀವಿ ಈ ಕಾಲದಲ್ಲಿ. ಈ ಸಂದರ್ಭದಲ್ಲಿ ನಾವು ಜಾನುವಾರುಗಳಿಗೆ ಇದನ್ನು ಯಥೇಚ್ಛವಾಗಿ ನೀಡಿ ಅಂದ್ರೆ ಇದು ಸಾಧ್ಯನಾ? ಇಲ್ಲ ಅಲ್ವಾ? ಎಣ್ಣೆ ಕಾಳುಗಳ ಹಿಂಡಿಯ ಬೆಲೆಯೂ ಸಹ ಗಗನಕ್ಕೇರ್ತಾ ಇದೆ. ಹೌದು, ಆದ್ದರಿಂದ ಬೇಸಿಗೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಪ್ರೋಟೀನ್ ಪೂರೈಸುವ ಸುಲಭ ಮಾರ್ಗವೇ ಈ ಮೇವಿನ ಮರ ಗಿಡಗಳು ಅಂತ ಹೇಳ್ಬಹುದು. ಅವುಗಳಲ್ಲಿ ಮುಖ್ಯವಾದವು ಅಂತ ಹೇಳಕ್ ಹೋದ್ರೆ ಸುಬಾಬುಲ್, ಕ್ಯಾಲಿಯಾಂಡ್ರಾ, ಗ್ಲೈರಿಸೀಡಿಯಾ, ನುಗ್ಗೆ, ಹಾಲವಾಣ, ರೇಷ್ಮೆ ಸೊಪ್ಪು, ಹಲಸು, ಬೇವು, ಆಲದ ಮರ, ಅರಳಿ ಮರ ಇತ್ಯಾದಿಗಳು ಈ ಮರ ಅಥವಾ ಪೊದೆಗಳನ್ನು ಬೆಳೆದು ಇವುಗಳ ಸೊಪ್ಪನ್ನು ಪ್ರತಿದಿನ ರಾಸುಗೆ ತಾವುಗಳು 4-5 ಕೆಜಿಯಷ್ಟು ಸಹ ಕೊಡಬಹುದು ಒಂದೊಂದು ಆಕಳಿಗೆ. ಅಂದ್ರೆ ನೀವು ಇದು ಹುಲ್ಲು ಅಥವಾ ಈಗ ದಾಣಿಗೆ ಪರ್ಯಾಯವಾಗಿ ಇದು ಕೊಟ್ಟಂಗಾಗುತ್ತೆ. ಹುಲ್ಲು ದಾಣಿಗೆ ಪರ್ಯಾಯವಾಗಿ ಇದಾಗಲ್ಲ, ಹುಲ್ಲುಗೆ ಪರಿಹಾರವಾಗಿ ಇದನ್ನು ಕೊಡಬಹುದು ಅಂತ ಹೇಳ್ತೀವಿ. ಬೇಸಿಗೆಯಲ್ಲಿ ಇನ್ನು ಬೇರೆ ಹಸಿ ಸೊಪ್ಪು ಸಿಗೋದಿಲ್ಲ, ಅಂತ ಸಮಯದಲ್ಲಿ ಈ ಹಸಿ ಸೊಪ್ಪುಗಳನ್ನ, ಇದ ಎಲೆಗಳನ್ನ, ಮರದ ಎಲೆಗಳನ್ನ ತಾವು ಕೊಡಬಹುದು. ಡಾಕ್ಟರ್ ಸುಮಾ ಅವರೇ, ಈಗ ಮೇವಿಗಾಗಿ ಪಾಚಿ ಅಥವಾ ಅಂತರ್ಗಂಗೆಯ ಉಪಯೋಗ ಇದೆ ಅಂತ ಹೇಳ್ತಾರೆ, ಇದು ಯಾವ ತರ ಉಪಯೋಗಿಸಬಹುದು ನಮ್ಮ ರೈತ ಬಾಂಧವರು ಈ ಪಾಚಿ ಅಥವಾ ಅಂತರ್ಗಂಗೆ ಸೊಪ್ಪಿನ ಬಗ್ಗೆ ಹೇಳಿ? ಆಗ್ಲೇ ನಾನು ತಿಳಿಸಿದಾಗೆ ಅಜೋಲಾ ಮೇವಿನ ಬೆಳೆ ಇದರ ವಿಂಗಡಣೆಯಲ್ಲಿ ಬರುತ್ತೆ. ಬ್ಲೂ ಗ್ರೀನ್ ಆಲ್ಗೆ ಅಥವಾ ಪಾಚಿ ಜಾತಿಗೆ ಸೇರಿದ ಈ ಅಜೋಲಾ ಬೆಳೆಯು ಅನೇಕ ಪೋಷಕಾಂಶಗಳನ್ನು ಹೊಂದಿದ ನೀರಿನ ಮೇಲೆ ವರ್ಷವಿಡೀ ಬೆಳೆಯಬಹುದು. ಇದು ನೀರಲ್ಲಿ ತೇಲ್ತದೆ? ತೇಲ್ತಿರುತ್ತೆ, ಹೌದು. ಮೇಲೆ ಹಸಿರು ಕಲರ್ ಇರುತ್ತೆ, ಪಾಚಿನೇ ಇದು. ಇದನ್ನ ತಾವು ದನಕರುಗಳಿಗೆ ಅಷ್ಟೇ ಅಲ್ಲದೆ ಕೋಳಿಗಳಿಗೂ ಕೊಡಬಹುದು. ಅದ್ರ ಬೆಳೆಯೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ವಾತಾವರಣದ ಸಸಾರಜನಕವನ್ನು ಹೀರಿಕೊಂಡು ಭೂಮಿಗೆ ಸೇರುವುದರಿಂದ ಇದನ್ನು ಹೊಲಗದ್ದೆಗಳಲ್ಲಿಯೂ ಸಹ ಜೈವಿಕ ಗೊಬ್ಬರವಾಗಿ ಸಹ ನಮ್ಮ ರೈತ ಬಾಂಧವರು ಉಪಯೋಗಿಸ್ತಾ ಇದ್ದಾರೆ. ಇನ್ನು ಈಗ ಈ ಅಜೋಲಾ ಬೆಳೆಯಲು ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ, ಈ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಈ ಅಜೋಲಾವನ್ನು ನಾವು ಮೂರು ವಿಧಾನಗಳಲ್ಲಿ ಬೆಳೆಯಬಹುದು. ಮೊದಲನೇದಾಗಿ ಹೇಳೋದಾದ್ರೆ ಪ್ಲಾಸ್ಟಿಕ್ ಹಾಳೆಯ ವಿಧಾನ ಅಂತೀವಿ, ಎರಡನೇ ವಿಧಾನ ಅಂದ್ರೆ ಟ್ಯಾಂಕ್ ವಿಧಾನ, ಮತ್ತು ಮೂರನೇದಂದ್ರೆ ಮಡಿ ಮಾಡುವ ವಿಧಾನ ಅಂತ ಹೇಳ್ತೀವಿ. ನೆರಳು ಇರುವ ಎತ್ತರದ ಪ್ರದೇಶ ಇಲ್ಲವೇ ಚಪ್ಪರ ಹಾಕೋದು ಇದಕ್ಕೆ ಬಹಳ ಮುಖ್ಯ, ಇದನ್ನ ತಾವು ಮರಿಬಾರ್ದು. ಇನ್ನು ಯಾವುದೇ ವಿಧಾನವಾದರೂ ಪ್ರತಿ ದಿನಕ್ಕೆ 1 ಕೆಜಿ ಅಜೋಲಾ ಪಡೆಯಲು ನಾವು 2 ಮೀಟರ್ ಉದ್ದ, 1 ಮೀಟರ್ ಅಗಲ ಹಾಗೂ 1 ಅಡಿ ಅಗಲದ 1 ಅಡಿ ಆಳದ ಗುಂಡಿ ನಿರ್ಮಿಸಿಕೊಳ್ಬೇಕಾಗುತ್ತೆ. ಇದಕ್ಕೆ ಪ್ಲಾಸ್ಟಿಕ್ ಹಾಳೆ ಹಾಕಿ ಎಲ್ಲಾ ಮೂಲೆಗಳನ್ನು ಸಮತಟ್ಟಾಗಿ ಮಾಡಬೇಕು. ಇದರ ಮೇಲೆ ಪುಡಿ ಮಾಡಿದ ಫಲವತ್ತಾದ 20-25 ಕೆಜಿ ಮಣ್ಣನ್ನು ಹಾಕಿ ಸಮಾನವಾಗಿ ಹರಡಬೇಕು. ನಂತರ 5 ಕೆಜಿ ಸಗಣಿ ಮತ್ತು 20 ಗ್ರಾಂ ಸೂಪರ್ ಫಾಸ್ಫೇಟ್, 50 ಗ್ರಾಂ ಲವಣ ಮಿಶ್ರಣವನ್ನು 10 ಲೀಟರ್ ನೀರಿನಲ್ಲಿ ಬೆರೆಸಿ ಇದನ್ನು ಗುಂಡಿಯೊಳಗೆ ಸುರಿಬೇಕಾಗುತ್ತೆ. ಇನ್ನು ಗುಂಡಿಯಲ್ಲಿ 5-8 ಸೆಂಟಿಮೀಟರ್ ವರೆಗೆ ನೀರು ಹಾಯಿಸಬೇಕು. ನಂತರ 1 ಬಕ್ಸಿಯಷ್ಟು ತಾಜಾ ಹಾಗೂ ಶುದ್ಧವಾದ ಮದರ್ ಕಲ್ಚರ್ ಅಂತ ಹೇಳ್ತೀವಲ್ಲ ಅಜೋಲಾದು, ಅದನ್ನ ಬೇರೆ ಕಡೆ ಎಲ್ಲಾದ್ರೂ ಬೆಳೆದಿದ್ರೆ ಅದು ತಗೊಂಬಂದು ತಾವು ಹುಂಡಿಯಲ್ಲಿ ಹಾಕ್ಬಹುದು. ಗುಂಡಿಯಲ್ಲಿ ಹೊಂಡದಲ್ಲಿ ತಾವು ಮಾಡಿರ್ತೀರಲ್ಲ, ಇದು ಪ್ಲಾಸ್ಟಿಕ್ ಹಳೆ ಮೆಥಡ್ ಅಲ್ಲಿ ಹಾಕ್ಬಹುದು. ಇದು 10-12 ದಿನಗಳಲ್ಲಿ ಅಜೋಲಾ ಮೇವು ಗುಂಡಿಯ ತುಂಬಾ ಬೆಳೆದು ಆಹಾರಕ್ಕೆ ಸಿದ್ಧವಾಗುತ್ತೆ. ಆಹಾರವನ್ನ ಅದನ್ನ ತಾವು ಡೈರೆಕ್ಟ್ ಆಗಿ ಎತ್ಕೊಂಡ್ಬಿಟ್ಟು ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನೇ ದನ ಕರುಗಳಿಗೆ ಕೊಡಬಹುದು. 1 ಕೆಜಿಯಿಂದ 2 ಕೆಜಿಯಷ್ಟು ಕೊಡಬಹುದು. ಬಹಳ ಮೃದು ಇರ್ತದೆ, ತುಂಬಾ ಮೃದುವಾಗಿರುತ್ತೆ. ಅದು ಪಾಚಿ ಸ್ಮೆಲ್ ಇರೋದಕ್ಕೋಸ್ಕರ ದನಕರುಗಳು ಒಂದೊಂದ್ಸರಿ ದನಗಳು ಇಷ್ಟಪಡದೇ ಇಲ್ಲ, ಅದು ಒಂದು ಸರಿ ಅದು ಅಡ್ಜಸ್ಟ್ ಆಗ್ಬಿಟ್ರೆ ಆಮೇಲೆ ಇಷ್ಟಪಟ್ಟು ತಿಂತವೆ. ಅದಕ್ಕೆ ಪಾಚಿ ಸ್ಮೆಲ್ ಹೋಗೋದಕ್ಕೋಸ್ಕರ ನೀರಿನಲ್ಲಿ 1-2 ಸರಿ ತೊಳೆದ್ಬಿಟ್ಟು ಆಮೇಲೆ ಹಾಕಿ ಕೊಡಿ. ಮಣ್ಣೆಲ್ಲ ಅಂಟ್ಕೊಂಡಿರುತ್ತೆ, ಮಣ್ಣಿನ ಮೇಲೆ ತೇಲ್ತಾ ಇರುತ್ತೆ, ಮಣ್ಣಿನ ಪ್ರಮಾಣ ಅಂಟ್ಕೊಂಡಿರಲ್ಲ ಹೆಚ್ಚಾಗಿ. ಸ್ವಲ್ಪ ಲೋಳೆ ಬಹಳ ದಿನ ಅದು ಇರ್ತದಲ್ಲ ಜೊತೆಗೆ ಅಂಟ್ಕೊಂಡು, ಇಲ್ಲಾಂದ್ರೆ ಅದನ್ನು ಒಣಗಿಸ್ಬಿಟ್ಟು ನಿಮ್ಗೆ ಹೆಚ್ಚಿಗೆ ಯಥೇಚ್ಛವಾಗಿ ಜಾಸ್ತಿ ಬೆಳೀತಾ ಇದೀರಾ ಅಂದ್ರೆ ಅದನ್ನು ಒಣಗಿಸ್ಬಿಟ್ಟು ಅದನ್ನೇ ಎತ್ತಿಟ್ಬಿಟ್ಟು ಅದನ್ನು ಕೊಡಬಹುದು. ಇನ್ನು ಟ್ಯಾಂಕ್ ಮತ್ತೆ ತೊಟ್ಟಿ ವಿಧಾನದಲ್ಲೂ ಸಹ ಈಗೆ ತಿಳಿಸಿರೋ ಪ್ರಕಾರನೇ ತಾವು ಶಾಶ್ವತವಾಗಿ ಒಂದು ತಿನ್ ನಿರ್ಮಿಸಿ ತಾವು ಬೆಳಿಬಹುದು. ಇನ್ನು ಮಡಿ ವಿಧಾನದಲ್ಲಿ ಹೊಲಗದ್ದೆಗಳಲ್ಲಿ ನೀರು ಹಾಯಿಸಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಬಹುದು. ಈಗ ಅಧಿಕ ಪ್ರಮಾಣದಲ್ಲಿ ಶೀಘ್ರವಾಗಿ ಇದು ಅಜೋಲಾ ಬೆಳೆಯಲು ತೊಟ್ಟಿಗೆ ವಾರಕ್ಕೊಮ್ಮೆ 5 ಲೀಟರ್ ನೀರಿನಲ್ಲಿ 1 ಕೆಜಿ ಸಗಣಿಯನ್ನು ತಾವು ಸೇರಿಸ್ತಾ ಹೋಗ್ಬೇಕಾಗುತ್ತೆ. ಅಷ್ಟಲ್ಲದೆ ತೊಟ್ಟಿಯ ನೀರನ್ನು ತಿಂಗಳಿಗೊಮ್ಮೆ ಹಾಗೂ ಮಣ್ಣನ್ನು 6 ತಿಂಗಳಿಗೊಮ್ಮೆ ಬದಲಾಯಿಸಬೇಕಾಗುತ್ತೆ. ತಮ್ಮಲ್ಲೇನಾದ್ರೂ ಸಿಮೆಂಟ್ ತೊಟ್ಟಿಗಳು ಆತರ ಎಲ್ಲ ಏನಾದ್ರೂ ಇದ್ರೆ ಇವನ್ ಮಣ್ಣಿನ ಅವಶ್ಯಕತೆನೆ ಇಲ್ಲ, ನೀರಲ್ಲೇನೆ ಅದನ್ನ ಕಲ್ಚರ್ ಅನ್ನು ತಗೊಂಬಂದು ಹಾಕಿದ್ರೆ, ಮದರ್ ಕಲ್ಚರ್ ನ ಹಾಕಿದ್ರೆ ಕೆಳಗಡೆ ನೀರನ್ನು ಬಿಟ್ಟಿರ್ಬೇಕು ಮತ್ತೆ ಚಪ್ರ ಇರ್ಬೇಕು, ಅದಕ್ಕೆ ತಾವು ಬೆಳ್ಕೋಬಹುದು ಅಜೋಲಾನ ಬೆಳ್ಕೋಬಹುದು. ಈಗ ರಾಸುಗಳಿಗೆ ಅಜೋಲಾ ನೀಡುವ ಬಗ್ಗೆ ಸ್ವಲ್ಪ ಹೇಳಿ, ಯಾವ್ಯಾವ ವಿಧಾನದಲ್ಲಿ ಅವು ಕೊಡಬಹುದು ನಾವು? ನಾನು ಆಗ್ಲೇ ತಿಳಿಸಿದಾಗೆ ಈ ಅಜೋಲಾವನ್ನು ಎಲ್ಲಾ ದನಗಳಿಗೂ ಎಮ್ಮೆಗಳಿಗೂ ಕೊಡಬಹುದು. ಮತ್ತೆ ಇನ್ನೊಂದು ವಿಷಯ ತಿಳ್ಕೊಬೇಕು ಅಂತಂದ್ರೆ 6 ವರ್ಷ ಮೇಲ್ಪಟ್ಟ ಕರುಗಳಿಗೆ ಮಾತ್ರ ಕೊಡಬೇಕು ಅಂತ ಹೇಳ್ತೀವಿ. ಇಷ್ಟಲ್ದೆ ಕುರಿ ಮೇಕೆ ಹಂದಿ ಮೊಲ ಹಾಗೂ ಕೋಳಿಗಳು ಸಹ ತಾವು ಕೊಡಬಹುದು. ತೊಟ್ಟಿಯಿಂದ ಅಜೋಲಾ ತೆಗೆದು ಅದನ್ನ ಚೆನ್ನಾಗಿ ತೊಳ್ಕೋಬೇಕಾಗುತ್ತೆ. ಆ ಬಕೆಟ್ ಅಲ್ಲಿ ಹಾಕಿ ಅದನ್ನ ಚೆನ್ನಾಗಿ ತೊಳೆದು ಪಶು ಆಹಾರದೊಂದಿಗೆ ಸಹ ತಾವು ಮಿಶ್ರಣ ಮಾಡಿ, ಮೊದಲನೇದಾಗಿ ಈಗ ಫಸ್ಟ್ ಸ್ವಲ್ಪ ದಿವಸ ಕೊಡ್ತೀರಾ ಅನ್ನೋಂಗಿದ್ರೆ ಪಶು ಆಹಾರ ಜೊತೆ ಮಿಕ್ಸ್ ಮಾಡಿ ಕೊಟ್ಬಿಡ್ಬಹುದು. ಇದು ಅಡ್ಜಸ್ಟ್ ಆದ್ಮೇಲೆ ಡೈರೆಕ್ಟ್ ಆಗಿ ಕೊಟ್ಟರು ಅವು ದನಗಳು ತಿನ್ಕೊಂತವೆ. ಅಷ್ಟೇ ಅಲ್ಲದೆ ಈಗ ಆಕಳು ಎಮ್ಮೆಗೆ ಇದನ್ನ ದಿನಕ್ಕೆ 1-2 ಕೆಜಿ ಅಷ್ಟು ಕೊಡಬಹುದು ಅಂತ ನಾನು ಆಗ್ಲೇ ತಿಳಿಸಿದೀನಿ. ಇನ್ನು ಹೆಚ್ಚಿಗೆ ಏನಾದ್ರೂ ನೀಡಿದ್ರೆ ಇದು ಒಂದೊಂದ್ಸಾರಿ ಇದು ಅಜೀರ್ಣ ಆಗೋ ಸಾಧ್ಯತೆಗಳು ಇದಾವೆ, ಆದ್ರಿಂದ ತಾವು ಎಚ್ಚರ ವಹಿಸಿ ಇದನ್ನ ಕೊಡಬೇಕಾಗುತ್ತೆ. ಜಾಸ್ತಿ ಕೊಟ್ಟರೆ ನೀವು ಅಜೀರ್ಣ ಮಾಡ್ಕೋತವೆ ಒಂದೊಂದ್ಸಾರಿ ಹಾಗೋ ಇದಾವೆ, ಒಂದೊಂದು ದನಗಳಲ್ಲಿ ಕಾಣಲ್ಲ, ಒಂದೊಂದು ದನಗಳಲ್ಲಿ ಅಜೀರ್ಣ ಆಗುತ್ತೆ ಅಂತ ಹೇಳಿದ್ರು. ಈ ಒಣಗಿಸಿದ ಹಸಿ ಮೇವು ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ, ಯಾವ ತರ ನಾವು ಜಾನುವಾರುಗಳಿಗೆ ಇವನ್ ಕೊಡಬೇಕಾಗ್ತದೆ ಅಂತ? ಕುದುರೆ ಮಸಾಲ, ಓಟ್ಸ್, ಸೋರ್ಗಮ್, ಮೆಕ್ಕೆಜೋಳ ಹಾಗೂ ಇನ್ನಿತರ ಮೇವಿನ ಬೆಳೆಗಳಿಂದ ಉತ್ತಮ ಗುಣಮಟ್ಟದ ಒಣಮೇವನ್ನು ನಾವು ಸಿದ್ಧಪಡಿಸಿಕೊಬೇಕಾಗುತ್ತೆ ಈ ಬೇಸಿಗೆಗೋಸ್ಕರ. ಈ ಉದ್ದೇಶಕ್ಕಾಗಿ ಆಯ್ಕೆ ಮಾಡಲಾದ ಮೇವಿನ ಬೆಳೆಗಳನ್ನು ಅತಿ ಹೆಚ್ಚು ಪೌಷ್ಟಿಕಾಂಶ ದೊರೆಯುವ ಹಂತವಾದ ಹೂ ಬಿಡುವ ಹಂತದಲ್ಲಿ ಕಟಾವುಗೊಳಿಸಿಕೋಬೇಕು. ಕಟಾವುಗೊಳಿಸಲಾದ ಮೇವಿನ ಬೆಳೆಗಳನ್ನು 5-10 ಕೆಜಿಗಳಷ್ಟು ತೂಕದ ಕಟ್ಟುಗಳನ್ನಾಗಿ ಮಾಡ್ಕೋಬೇಕಾಗುತ್ತೆ. ಹೂವಿನ ತುದಿಯನ್ನು ತಲೆಕೆಳಗು ಮಾಡಿ ಬಿಸಿಲಿನಲ್ಲಿ ನಾವು ಒಣಗಿಸ್ಕೋಬೇಕಾಗುತ್ತೆ. ಮೇವು ಪೂರ್ಣ ಪ್ರಮಾಣದಲ್ಲಿ ಒಣಗಲು ಸಹಾಯಕವಾಗುವಂತೆ ಈ ಕಟ್ಟುಗಳನ್ನು ನಾವು ತಿರುಗಿಸ್ತಾ ಇರಬೇಕಾಗುತ್ತೆ. ಪೂರ್ಣ ಪ್ರಮಾಣದಲ್ಲಿ ಮೇವು ಒಣಗಿದ ಬಳಿಕ ತೇವಾಂಶವಿಲ್ಲದ ಸ್ಥಳದಲ್ಲಿ ಅವುಗಳನ್ನು ಅದೇ ರೂಪದಲ್ಲಿ ಅಥವಾ ಕತ್ತರಿಸಿ ತಾವು ಸಂಗ್ರಹಿಸಿ ಇಡಬಹುದು. ಒಣಗಿದ ರಾಗಿ ಹುಲ್ಲು, ಭತ್ತದ ಹುಲ್ಲು, ಸಹ ಶೇಖರಿಸಿ ನಾವು ಬೇಸಿಗೆಯಲ್ಲಿ ಕೊಡಬಹುದು. ಇದನ್ನ ನಾವು ಭತ್ತದ ಹುಲ್ಲು, ರಾಗಿ ಹುಲ್ಲುಗಳನ್ನು ತಲತಲಾಂತರಗಳಿಂದ ನಾವು ದನಕರುಗಳಿಗೆ ಕೊಡ್ತಾ ಇದೀವಿ. ಅದೇ ತರನೇ ತಾವು ಕೊಡಬಹುದು ಈಗಲೂ. ಅಷ್ಟಲ್ಲದೆ ಈ ಹಸಿ ಮೇವು ಕಡಿಮೆ ಸಿಗೋದ್ರಿಂದ ಈ ಮೇವನ್ನು ಒಣಗಿಸಿದ ಹಸಿ ಹುಲ್ಲು ಅಥವಾ ರಸಮೇವಿನ ರೂಪದಲ್ಲೂ ಸಹ ಶೇಖರಣೆ ಮಾಡಿಟ್ಟು ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಬದಲಾಗಿ ಇದನ್ನ ಕೊಡಬಹುದು. ರಸಮೇವು ಅಥವಾ ಸೈಲೇಜ್ ಅಂತೇವಲ್ಲ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಯಾಕಂದ್ರೆ ಈ ಬೇಸಿಗೆ ಸಮಯದಲ್ಲಿ ಈ ರಸಮೇವಿನ ಬಗ್ಗೆ ಬಹಳ ರೈತರಿಗೆ ಮಹತ್ವ ಬೇಕಾಗಿದೆ. ಯಾಕಂದ್ರೆ ಬೇಸಿಗೆಯಲ್ಲಿ ಹಸಿ ಹುಲ್ಲನ್ನ ಅಥವಾ ಹಸಿ ಮೇವನ್ನ ಕೊಡಕ್ ಆಗಲ್ಲ. ಹೌದು. ಆದ್ರೆ ಈ ರಸಮೇವನ ಪ್ರಕಾರ ಇದನ್ನ ಈ ಹಸುಗೆ ಅಥವಾ ಪ್ರಾಣಿಗಳಿಗೆ ಇದನ್ನ ಕೊಡಬಹುದು, ಅವು ಪ್ರಾಣಿಗಳಿಗೆ ಖುಷಿ ಕೊಡಬಹುದು ಅಂತ ಹೇಳ್ತಾರೆ. ಹೇಳಿ ಡಾಕ್ಟರ್ ಸುಮಾ ಮೇಡಮ್ ಅವರೇ, ಏನು ಈ ರಸಮೇವು ಮತ್ತೆ ಹೆಂಗ್ ರೈತ ಬಾಂಧವರು ಇದನ್ನ ತಯಾರು ಮಾಡಬಹುದು? ಗಾಳಿ ಆಡದೆ ಶೇಖರಿಸಿಟ್ಟ ಹಸಿರು ಮೇವಿಗೆ ರಸಮೇವು ಅಂತ ಹೇಳ್ತೀವಿ. ರಸಮೇವಿನಲ್ಲಿ ತೇವಾಂಶ ಮತ್ತು ಪೋಷಕಾಂಶಗಳು ನಾಶವಾಗಿರೋದಿಲ್ಲ. ಮೇವನ್ನು ಚಿಕ್ಕ ಚಿಕ್ಕ ಅಂದ್ರೆ ಅರ್ಧ ಇಂಚು ಅಷ್ಟು ತುಂಡುಗಳಾಗಿ ನಾವು ಕತ್ತರಿಸಬೇಕಾಗುತ್ತೆ. ಗಾಳಿ ಆಡದೆ ತುಳಿದು ತುಂಬಿ ಅದನ್ನ ಶೇಖರಿಸಿಟ್ರೆ ರಸಮೇವು ತಯಾರಾಗುತ್ತೆ. ಅಧಿಕ ಪ್ರಮಾಣದಲ್ಲಿ ಹಸಿರು ಮೇವು ಲಭ್ಯವಿದ್ದಾಗ ಈ ವಿಧಾನವನ್ನು ಅನುಸರಿಸಿ ಮೇವನ್ನು ನಾವು ಬೇಸಿಗೆ ಕಾಲಕ್ಕೆ ಅಥವಾ ಮೇವಿನ ಅಭಾವವಿದ್ದಾಗ ಬಳಸ್ಕೋಬಹುದು. ದಪ್ಪದಂಟಿನ ಜೋಳ ಮತ್ತು ಮುಸುಕಿನ ಜೋಳ ರಸಮೇವಿಗೆ ಸೂಕ್ತವಾದ ಬೆಳೆಗಳು ಅಂತ ಹೇಳಬಹುದು. ಅಷ್ಟೇ ಅಲ್ಲದೆ ಹೈಬ್ರಿಡ್ ನೇಪಿಯರ್ ಅಥವಾ ಗಿನಿ ಹುಲ್ಲನ್ನು ಸಹ ಉಪಯೋಗಿಸಿ ರಸಮೇವನ್ನು ತಾವು ತಯಾರಿಸ್ಕೋಬಹುದು. ರಸಮೇವನ್ನು ಗುಂಡಿಗಳಲ್ಲಿ ಅಥವಾ ಟ್ರೆಂಚ್ಗಳಲ್ಲಿ, ಬಂಕರ್ಗಳಲ್ಲಿ ಮತ್ತು ಟವರ್ಗಳಲ್ಲಿಯೂ ಸಹ ತಯಾರಿಸಬಹುದು ಅಥವಾ ಪ್ಲಾಸ್ಟಿಕ್ ಚೀಲಗಳಲ್ಲೂ ಸಹ ತಯಾರಿಸಬಹುದು. ಸಾಧಾರಣವಾಗಿ ಅವಶ್ಯಕತೆಯ ಆಧಾರದ ಮೇಲೆ ಗುಂಡಿಗಳಲ್ಲಿ ತಯಾರಿಸುವುದು ಸುಲಭದ ಕ್ರಮ ಅಂತ ಹೇಳಬಹುದು. ಗುಂಡಿಯು ಗುಂಡಾಗಿ ಅಥವಾ ಚೌಕಾಕಾರವಾಗಿರಬಹುದು. ಗುಂಡಿಯ ಅಳತೆಯ ಮೇವು ಕೊರತೆಯ ಕಾಲ, ಲಭ್ಯವಿರುವ ಮೇವಿನ ಪ್ರಮಾಣದ ಮತ್ತು ಜಾನುವಾರುಗಳ ಸಂಖ್ಯೆಗೆ ಅನುಗುಣವಾಗಿ ನಿರ್ಧರಿಸಲ್ಪಡುತ್ತದೆ. ಗುಂಡಿಯ ಆಳ 4 ಅಡಿಗಿಂತ ಕಡಿಮೆ ಅಥವಾ 10 ಅಡಿಗಳಿಗಿಂತ ಹೆಚ್ಚಾಗಿ ಇರಬಾರದು. ಒಂದು ಘನ ಅಡಿ ಜಾಗದಲ್ಲಿ ಅಂದಾಜು 20 ಕೆಜಿ ಕತ್ತರಿಸಿದ ಹಸಿರು ಮೇವನ್ನು ನಾವು ಶೇಖರಣೆ ಮಾಡಬಹುದು. ಅದರಂತೆ ಗುಂಡಿಯ ಅಳತೆಯನ್ನು ನಾವು ನಿಗದಿಪಡಿಸಿಕೋಬೇಕಾಗುತ್ತೆ. ಗುಂಡಿಯ ಒಳಭಾಗವನ್ನು ಕಲ್ಲಿನಿಂದಲೇ ಅಥವಾ ಸಿಮೆಂಟ್ನಿಂದಲಾಗ್ಲಿ ಪ್ಲಾಸ್ಟಿಕ್ ಅಥವಾ ಪ್ಲಾಸ್ಟರ್ ಮಾಡಿಸಿ ಕೊಡಬಹುದು. ಆದ್ರೆ ಈ ರೀತಿ ಮಾಡೋದು ಸ್ವಲ್ಪ ದುಬಾರಿ ಅಂತಂದಾಗ ಕಚ್ಚಾ ಗುಂಡಿಗಳಲ್ಲೂ ಸಹ ತಾವು ರಸಮೇವನ್ನು ತಯಾರಿಸ್ಕೋಬಹುದು. ಕಚ್ಚಾ ಗುಂಡಿಯ ತಳ ಮತ್ತು ಪಕ್ಕಗಳಿಗೆ ಸಗಣಿ ಲೇಪನ ಮಾಡಿ ಆರಲು ಬಿಟ್ಟು ನಂತರ ಒಳಗೆ ಎಲ್ಲಾ ಕಡೆಯಿಂದ ಒಣಗಿದ ನಂತರ ಹೆಚ್ಚುವರಿಯಾಗಿ ಮೇವನ್ನು ಇಲ್ಲವೇ ಹಸಿರು ಮೇವನ್ನು ತೆಳುವಾಗಿ ಹಾಸಬೇಕಾಗುತ್ತೆ. ಗಾಳಿ ಆಡಬಾರದು ಮತ್ತೆ ಅದರಿಂದ ನೀರಿನೇನಾದ್ರೂ ಸೀಪೇಜ್ ಏನಾದ್ರೂ ಬರುತ್ತೆ ಅಂತ ಅನ್ನೋದಿದ್ರೆ ಅದನ್ನು ಹೋಗ್ಬಾರ್ದು. ತಾವು ಡೈರೆಕ್ಟ್ ಆಗಿ ಏನಾದ್ರೂ ಸಿಮೆಂಟ್ ನೆಲನ ಉಪಯೋಗಿಸ್ಕೊಂತ ಇಲ್ಲ ಅಂದಾಗ ಈ ಉಪಯೋಗ ಈ ಮತ್ತರದ ಮಾಡಬೇಕಾಗುತ್ತೆ. ಅಂದ್ರೆ ಈಗ ಮಳೆಗಾಲದಾಗಾದ್ರೆ ಅಲ್ಲಿ ಆ ಗುಂಡಿಗೆ ನೀರ್ ಬರಬಾರ್ದು ಅದ್ರೊಳಗಡೆ ನೀರ್ ಹೋಗ್ಬಾರ್ದು, ಕೆಟ್ಟೋಗ್ಬಿಡುತ್ತೆ ಅದು, ಹಾನಿ ಆಗ್ತದೆ. ಈಗ ರಸಮೇವು ತಯಾರಿಕೆಯ ವಿವಿಧ ಹಂತಗಳ ಬಗ್ಗೆ ಮಾಹಿತಿ ಮಾಡಿಕೊಡಿ. ಮೇವಿನಲ್ಲಿ ಸುಮಾರು 70%+ ತೇವಾಂಶ ಇರುವಾಗ ಈ ಮುಸುಕಿನ ಜೋಳದ ತೆನೆ ಬಂದಾಗ ಹಾಲ್ ಕಾಳುಗಳಾಗಿರ್ತವೆ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ನಾವು ಕೊಯ್ಲು ಮಾಡಬೇಕಾಗುತ್ತೆ. ಅದರಲ್ಲಿ 70% ಮಾತ್ರ ತೇವಾಂಶ ಇರಬೇಕು ಆ ದಿಂಡಿನಲ್ಲಿ. ಈ ರೀತಿಯ ಕೊಯ್ದ ಮೇವನ್ನು 1-1.5 ಇಂಚು ಇರುವಂತೆ ನಾವು ಮೇವಿನ ತುಂಡುಗಳು ಕತ್ತರಿಸ್ತೀವಲ್ಲ ಅದೇ ಯಂತ್ರದಿಂದ ತಾವು ಇದನ್ನು ಸಹ ಕತ್ತರಿಸ್ಕೋಬೇಕಾಗುತ್ತೆ. ಈ ಮೇವನ್ನು ರಸಮೇವಿಗಾಗಿ ತಯಾರಿಸಿದಾಗ ಗುಂಡಿಗಳಲ್ಲಿ ಬೀಳುವಂತೆ ತಾವು ಡೈರೆಕ್ಟ್ ಆಗಿ ಕತ್ತರಿಸಿ ಆ ಗುಂಡಿಗೆ ಹಾಕಬಹುದು. ನಂತರ ಕತ್ತರಿಸಿದ ಮೇವನ್ನು ಸಮವಾಗಿ ನಾವು ಹರಡಬೇಕಾಗುತ್ತೆ. ಇದಕ್ಕೆ ಮೊದಲು ಗುಂಡಿಯಲ್ಲಿ ತೆಳುವಾದ ಉಪ್ಪನ್ನು ಸಿಂಪಡಿಸುವುದು ಉತ್ತಮ. ಉಪ್ಪನ್ನು ಹಾಕದೇ ಇದ್ರೂ ಹಾಗೇನೂ ಮಾಡಬಹುದು. ಒಂದೊಂದು ಒಬ್ಬೊಬ್ಬ ರೈತರು ಉಪ್ಪನ್ನು ಹಾಕ್ತಾರೆ, ಅದನ್ನು ಸಹ ಹಾಕಬಹುದು. ನಂತರ ಕತ್ತರಿಸಿದ ಮೇವಿನ ಮೇಲೆ 1% ಪ್ರಮಾಣದಲ್ಲಿ ಉಪ್ಪನ್ನು ಹಾಕ್ಬೋದು ಅಥವಾ ಹಾಕದೇನು ಇರ್ಬೋದು. ಇದನ್ನು 1% ನಾವ್ ಇದು ಹೇಳ್ತಾ ಇದೀವಿ ಅಷ್ಟೇ. ಈಗ ಕತ್ತರಿಸಿ ತುಂಡು ಮೇವನ್ನು ಕಾಲಲ್ಲಿ ನಾವು ತುಳಿತಾ ಹೋಗ್ಬೇಕಾಗುತ್ತೆ. ಅದನ್ನ ಎಷ್ಟು ಚೆನ್ನಾಗಿ ಆಗುತ್ತೋ ಅಷ್ಟು ಚೆನ್ನಾಗಿ ತುಳಿದು ಗಾಳಿ ಆಡದಂತೆ ತಾವು ಮಾಡ್ಬೇಕಾಗುತ್ತೆ. ಈ ಸ್ಟೆಪ್ ಅಂತ ಹೇಳ್ತೀವಲ್ಲ, ಇದು ಬಹಳ ಮುಖ್ಯ ಅಂತ. ತಾವುಗಳು ಎಷ್ಟು ಗಾಳಿ ಇಲ್ಲದೆ ಅದನ್ನ ಹೊರಗಡೆ ಪ್ರೆಸ್ ಮಾಡಿ ಇದ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಸೈಲೇಜ್ ಬರುತ್ತೆ ಅಂತ ಹೇಳ್ತೀವಿ. ಈ ರೀತಿ ಗುಂಡಿಯಿಂದ ಸುಮಾರು 3 ಅಡಿ ಎತ್ತರದವರೆಗೆ ಮೇವನ್ನು ತುಂಬಿ ನಂತರ ಮೇಲ್ಭಾಗದಲ್ಲಿ ಒಣ ಮೇವಿನಿಂದಾಗಲಿ ಅಥವಾ ಕತ್ತರಿಸಿದ ಉದ್ದನೆಯ ಹಸಿ ಮೇವಿನಿಂದಾಗಲಿ ಮುಚ್ಚಬಹುದು. ನಂತರವ ಪಾಲಿಥೀನ್ ಹಾಳೆಯನ್ನು ಉಪಯೋಗಿಸಿ ಪೂರ್ಣವಾಗಿ ಮುಚ್ಚಿ ಮೇಲೆ ತೂಕವಾಗಿ ಸ್ವಲ್ಪ ದಿಂಡುಕಲ್ಲನ್ನ ಇಡಬೇಕಾಗುತ್ತೆ. ಇಲ್ಲದಿದ್ರೆ ಮೇವಿನ ಮೇಲೆ ಒಂದು ಅಡಿ ಹೆಚ್ಚು ಪ್ರಮಾಣದಲ್ಲಿ ಮಣ್ಣನ್ನು ಹರಡಿ ಚೆನ್ನಾಗಿ ತುಳಿದು ಬಡಿದು ನಂತರ ಅದರಿಂದ ಸಗಣಿಯನ್ನು ತಗೊಂಡು ಅದನ್ನ ಸಾರಿಸ್ಕೊಂಡ್ಬಿಡ್ಬೇಕಾಗುತ್ತೆ. ನೀರು ಒಳಹೋಗದಂತೆ ಇಳಿಜಾರು ಮಾಡಿ ಗುಂಡಿ ಮುಚ್ಚಬೇಕಾಗುತ್ತೆ. ಮುಚ್ಚಿದ ಮೇವಿನ ಗುಂಡಿಯನ್ನು ಒಂದೆರಡು ವಾರಗಳಲ್ಲಿ ಮೇವು ಕುಸಿದು ಅಲ್ಲಲ್ಲಿ ಬಿರುಕುಗಳು ಬರ್ತವೆ. ಈ ರೀತಿ ಬಿರುಕುಗಳು ಮತ್ತೆ ಬಂದಾಗ ಸ್ವಲ್ಪ ಮಣ್ಣನ್ನು ಮತ್ತೆ ಹಾಕಿ ಮುಚ್ಚಿ ಆ ಬಿರುಕುಗಳನ್ನು ಮುಚ್ಚಬೇಕಾಗುತ್ತೆ. ಈ ರೀತಿ ಮುಚ್ಚಿದ ಮೇವಿನ ಗುಂಡಿಯಲ್ಲಿ ಸೂಕ್ಷ್ಮಾಣುಜೀವಿಗಳು ಮೇವಿನಲ್ಲಿ ಇರುವ ಪಿಷ್ಟ ಪದಾರ್ಥಗಳನ್ನು ಉಪಯೋಗಿಸಿಕೊಂಡು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪತ್ತಿ ಮಾಡ್ತವೆ. ಈ ರೀತಿ ಉತ್ಪತ್ತಿ ಮಾಡಿದ ಲ್ಯಾಕ್ಟಿಕ್ ಆಮ್ಲ ಮೇವನ್ನು ಕೆಡದಂತೆ ಕಾಪಾಡಿಕೊಳ್ಳುತ್ತೆ. ಈ ಮೇವನ್ನು ಚೆನ್ನಾಗಿ ಧಮ್ಮಸ್ಸು ಮಾಡದೆ ಗಾಳಿ ಆಡದೆ ಆಡಲು ಬಿಟ್ರೆ ಮೇವು ಕೆಡುತ್ತೆ. ಗಾಳಿ ಆಡಕೂಡಬಾರದು, ಧಮ್ಮಸ್ ಮಾಡಬೇಕು. ಅದಕ್ಕೆ ನಾವು ಚೆನ್ನಾಗಿ ಎಷ್ಟು ದಾಗುತ್ತೋ ಅಷ್ಟು ಧಮ್ಮಸ್ ಮಾಡಬೇಕು, ಗಾಳಿ ಆಡಬಾರದು. ಗಾಳಿ ಸ್ವಲ್ಪ ಹೋದ್ರೂ ಅದು ಕೆಟ್ಟುಬಿಡುತ್ತೆ. ರಸಮೇವಿಗಾಗಿ ಉಪಯೋಗಿಸಿದ ಹಸಿರು ಮೇವು ಹೆಚ್ಚು ಬತ್ತಿ ಹೋದ್ರೆ ಕಾಕಂಬಿಯನ್ನು ಸಹ ತಾವು ನೀರಿನಲ್ಲಿ ಕೆದಡಿ ಅದನ್ನ 5-10% ವರೆಗೂ ಸಹ ಹಾಕ್ಬಹುದು ನೀವು, ಕಾಕಂಬಿ ಲಭ್ಯವಿದ್ದರೆ. ಇಲ್ಲಾಂದ್ರೆ ಹಾಕೋದೇನಾಗತ್ತೆ ಇಲ್ಲ. ರಸಮೇವು ತಯಾರಿಸಿದ 2 ತಿಂಗಳ ನಂತರ ಅಥವಾ ಬೇಸಿಗೆಯಲ್ಲಿ ಮೇವನ್ನು ಒಂದು ಕಡೆಯಿಂದ ತೆಗೆದು ಉಪಯೋಗಿಸ್ಕೋಬೇಕಾಗುತ್ತೆ. ಮತ್ತೆ ಅದು ಗಾಳಿ ಆಡದಾಗೆ ಮತ್ತೆ ಮುಚ್ಚಬೇಕಾಗುತ್ತೆ. ಪ್ರತಿದಿನ ತೆಗೆದಾಗ್ಲೂ ಮತ್ತೆ ಅದನ್ನ ಪಾಲಿಥೀನ್ ಶೀಟ್ ಹಾಕ್ಬಿಟ್ಟು ಮತ್ತೆ ಮುಚ್ಚಿಕೊಂಬೇಕಾಗುತ್ತೆ. ಡಾಕ್ಟರ್ ಸುಮಾ ಮೇಡಮ್ ಅವರೇ, ಈಗ ಮೇವಿನ ಪೌಷ್ಟಿಕರಣದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ. ಒಣಮೇವಿನ ಪೌಷ್ಟಿಕರಣ ಬಹಳ ಸುಲಭವಾದ ಪದ್ಧತಿ ಅಂತಾನೆ ಹೇಳ್ಬೋದು. ಇದನ್ನ ತುಂಬಾ ದಿನಗಳಿಂದ ನಾವು ಮಾಡ್ತಾ ಬಂದಿದೀವಿ, ಆದ್ರೆ ನಮ್ಮ ರೈತರ ಬಾಂಧವರು ದಿನ ಪ್ರತಿದಿನ ಅದನ್ನು ಉಪಯೋಗಿಸ್ಕೊಂತಾ ಇಲ್ಲ. ವರ್ಷದ ಎಲ್ಲಾ ದಿನಗಳಲ್ಲೂ, ಅದರಲ್ಲೂ ಬೇಸಿಗೆ ಅಂತ ಹೇಳಿದ್ರೆ ಅದರಲ್ಲಿ ಹಸಿರು ಮೇವು ಸಿಗೋದೇ ಇಲ್ಲ ಅಲ್ವಾ. ಹಾಗಾಗಿ ಈ ಭತ್ತದ ಒಣಹುಲ್ಲು, ರಾಗಿ ಹುಲ್ಲು, ಜೋಳದ ದಂಟು, ಮೆಕ್ಕೆಜೋಳದ ತೆನೆಗಳು, ತೆನೆಯ ಸಿಪ್ಪೆ, ಕಬ್ಬಿನ ರವದಿ, ಕರಡಿ ಇತ್ಯಾದಿಗಳು ಕೊಡೋದು ಉಂಟು. ಇವುಗಳನ್ನು ಪೌಷ್ಟೀಕರಣ ಮಾಡಿಕೊಟ್ರೆ ಬಹಳ ಉತ್ತಮ ಅಂತ ಹೇಳ್ತೀವಿ. ಒಣಹುಲ್ಲಿನಲ್ಲಿ 3% ಪ್ರೋಟೀನ್ ಅಂಶ ಇರುತ್ತೆ. ಸೆಲ್ಯುಲೋಸ್ ಹಾಗೂ ಲಿಗ್ನಿನ್ ಅಂಶಗಳು ಬಹಳ ಗಡುಸಾಗಿರ್ತವೆ. ಇದರಿಂದ ದನಗಳು ಇದನ್ನು ಜೀರ್ಣ ಮಾಡ್ಕೊಳ್ಳಕ್ಕೆ ಕಷ್ಟ ಆಗುತ್ತೆ. ಆದ್ದರಿಂದ 40-50% ಅಂತ ಹೇಳ್ತೀವಲ್ಲ, ಆ ಮೇವು ಜೀರ್ಣವಾಗದೆ ನಿಷ್ಪ್ರಯೋಜನವಾಗುತ್ತೆ ಅಂತ ಹೇಳ್ಬಹುದು. ಈ ಒಣಮೇವನ್ನು ನಾವು ಪೌಷ್ಟೀಕರಣ ಮಾಡಿ ವಿಶಿಷ್ಟ ಪದ್ಧತಿ ಅನುಸರಿಸಿ ಈ ನಷ್ಟವನ್ನು ತಾವು ತಡೆಗಟ್ಟಬಹುದು. ಈಗ ನಾನು ತಿಳಿಸೋ ಪದಾರ್ಥಗಳನ್ನು ತಾವು ಬರೆದಿಟ್ಕೊಬಹುದು. 1 ಕ್ವಿಂಟಾಲ್ ಪೌಷ್ಟೀಕರಣಕ್ಕೆ ಬೇಕಾಗುವ ಸಾಮಗ್ರಿಗಳು ನಾನು ಹೇಳ್ತಾ ಹೋಗ್ತೀನಿ. ಅಂದ್ರೆ 1 ಕ್ವಿಂಟಾಲ್ ಇದು ಒಣಮೇವಿದ್ರೆ ಅಂತ ಇದೆ ಅಂತಂದ್ರೆ ಅದಕ್ಕೆ ಏನೇನು ಹಾಕ್ಬಹುದು ನೀವು ಪೌಷ್ಟೀಕರಣ ಮಾಡೋದಕ್ಕೆ ಅಂತ. ಈಗ ಒಣಮೇವು 1 ಕ್ವಿಂಟಾಲ್ ಅಂದ್ರೆ 100 ಕೆಜಿ ಅಂತ ತಗೊಂಡ್ರೆ, ಯೂರಿಯಾನ 2 ಕೆಜಿ, ನೀವು ಬೇಸಾಯಕ್ಕೆ ಅಂತ ಉಪಯೋಗಿಸ್ತಿರಲ್ಲ ಅದೇ ಯೂರಿಯಾನ 2 ಕೆಜಿ ತಗೊಬೇಕಾಗುತ್ತೆ. T20 ಅಂತ ಇದು ಒಂದು ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ 100 ml ಲಭ್ಯವಿದ್ರೆ ಹಾಕಿ, ಇಲ್ಲ ಅಂದ್ರೆ ಇದನ್ನ ಹಾಕ್ಲೇಬೇಕು ಅಂತ ಏನಿಲ್ಲ. ಇದನ್ನು ಅಷ್ಟೇ, ಮತ್ತೆ ಎನ್ಝೈಮ್ ಪೌಡರ್ ಅಂತ ಇದು ಅಷ್ಟೇನೆ, ಇದು 500 ಗ್ರಾಮ್ ಅಷ್ಟು ಹಾಕಿ ಅಂತ ಹೇಳ್ತೀವಿ. ಇದು ಇವೆರಡನ್ನು ನೀವು ಸುಮ್ನೆ ಇಟ್ಕೊಂಡು ತಮ್ಮಲ್ಲಿ ಲಭ್ಯವಿದ್ರೆ ಹಾಕಿ, ಇಲ್ಲ ಅಂದ್ರೆ ಬರೀ ಒಣಮೇವಿಗೆ ಯೂರಿಯಾ 2 ಕೆಜಿ ಅಷ್ಟು ಹಾಕಿದ್ರೆ ಸಾಕು. ಈ ಯೂರಿಯಾನ ನೀರಿನಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಬೇಕಾಗುವಷ್ಟು ನೀರು ತಗೊಬೇಕಾಗುತ್ತೆ. ನೀರು ಎಷ್ಟು ಬೇಕಾಗುತ್ತೆ? ಈಗ 20-30 ಲೀಟರ್ ಅಷ್ಟರಲ್ಲಿ ಬೇಕಾಗುತ್ತೆ. ಅದನ್ನ ಯೂರಿಯಾನ ಒಣಮೇವಿಗೆ ಯೂರಿಯಾನ ಕಲ್ಸ್ಕೊಳ್ಳೋದಕ್ಕೋಸ್ಕರ. ಒಣಮೇವು ಅಂತ ಯಾವ್ಯಾವ್ದು ಅಂತ ಹೇಳ್ತೀರಾ? ಇಲ್ಲಿ ಭತ್ತದ ಹುಲ್ಲು, ರಾಗಿ ಹುಲ್ಲು, ನಮ್ಮ ಕರ್ನಾಟಕದಲ್ಲಿ ಹೆಚ್ಚಾಗಿ ಗೋಧಿ ಹುಲ್ಲು ಉಪಯೋಗಿಸ್ತಾ ಇದೀವಲ್ಲ, ಜೋಳದ ಹುಲ್ಲು, ಜೋಳದ ದಿಂಡು, ದಿಂಡುಗೂ ತಾವು ಹಾಕ್ಬೋದು. ಅದಂಟುಗೆ ದಿಂಡು ದಂಟು ಅದೆಲ್ಲ ಇದೆಯಲ್ಲ, ಅದಕ್ಕೂ ಹಾಕ್ಬೋದು. ಅದಕ್ಕಿಂತ ಹೆಚ್ಚಾಗಿ ರಾಗಿ ಮತ್ತೆ ಗೋಧಿ ಹುಲ್ಲು, ಭತ್ತದ ಹುಲ್ಲುಗೆ ಇದು ತುಂಬಾ ಸೂಕ್ತ ಅಂತ ಹೇಳ್ತೀವಿ. ಹೌದು. ಈಗ ಸಂಸ್ಕರಿಸುವ ವಿಧಾನ. 1 ಬಕೆಟ್ನಲ್ಲಿ ಈಗ 20-30 ಲೀಟರ್ ನೀರು ತಗೊಬೇಕಾಗುತ್ತೆ. ಆ ನೀರಿಗೆ ನಾವು 2 ಕೆಜಿಯಷ್ಟು ಯೂರಿಯಾ, ಅಂದ್ರೆ ಗೊಬ್ಬರದ ಯೂರಿಯಾನೇ ತಗೊಳ್ಳಿ. ಅದನ್ನ ಹಾಕಿ, ನಾನು ಆಗ್ಲೇ ತಿಳಿಸಿದ್ನಲ್ಲ, ಟ್ವೀನ್ 80 ಅನ್ನೋದು ಒಂದು ಇದ್ರೆ, ಇಲ್ಲ ಅಂದ್ರೆ ಎನ್ಝೈಮ್ ಪೌಡರ್ ಅದು ಇದ್ರೆ ಅವೆರಡನ್ನೂ ಹಾಕ್ಬೋದು, ಇಲ್ಲ ಅಂದ್ರೆ ಅವೆರಡನ್ನೂ ಬಿಟ್ಬಿಡಿ. ಇದ್ರ ನೀರಿಗೆ ಚೆನ್ನಾಗಿ ಹಾಕಿ ಕಲಸಿ ದ್ರಾವಣ ಮಾಡ್ಕೋಬೇಕಾಗುತ್ತೆ. ಇನ್ನು ಸಂಸ್ಕರಿಸಬೇಕಾದಾಗ 1 ಕ್ವಿಂಟಾಲ್ ಒಣಮೇವನ್ನು ಇರುತ್ತಲ್ಲ, ಅದನ್ನ ನೆರಳಲ್ಲಿ ಎಲ್ಲಾ ಕಡೆ, ಸಿಮೆಂಟ್ ನೆಲ ಏನಾದ್ರು ಇದ್ರೆ ಅಥವಾ ಟಾರ್ಪಲಿನ್ ಏನಾದ್ರೂ ಇದ್ರೆ ಮಣ್ಣಿನ ಜಾಗದಲ್ಲಿ ಬಿಟ್ಟು ಬೇರೆ ಕಡೆ ಸ್ವಚ್ಛವಾಗಿರೋ ಗಟ್ಟಿ ಮಣ್ಣು ಇದೆ ಅಂತಂದ್ರೆ ಮಣ್ಣು ಮಿಕ್ಸ್ ಆಗಲ್ಲ ಅನ್ನೋ ಕಡೆ ಎಲ್ಲ ಹರಡ್ಬೇಕಾಗುತ್ತೆ. ಅದನ್ನ ಅದನ್ನ ನೀಟಾಗಿ ಹರಡಿ ಅದರ ಮೇಲೆ ದ್ರಾವಣವನ್ನು ನಾವು ಅರ್ಧದಷ್ಟು ಜರಡಿ ಸಹಾಯದಿಂದ ಎಲ್ಲಾ ಕಡೆ ಸಮಾನವಾಗಿ ಸಿಂಪಡಿಸಬೇಕಾಗುತ್ತೆ. ನಂತರ ಹುಲ್ಲನ್ನು ಮತ್ತೊಮ್ಮೆ ಮಗ್ಗಲಿಗೆ ತಿರುಗಿಸಾಕ್ಬಿಟ್ಟು ಉಳಿದ ದ್ರಾವಣವನ್ನು ಎಲ್ಲಾ ಕಡೆಗೂ ನಾವು ಸಿಂಪಡಿಸಬೇಕಾಗುತ್ತೆ. ಅರ್ಧ ಗಂಟೆಯಲ್ಲಿ ಈ ಸಂಸ್ಕರಿಸಿದ ಮೇವು ಜಾನುವಾರುಗಳಿಗೆ ನೀವು ಕೊಡಬಹುದು. ಅಷ್ಟೇ ಅಲ್ಲದೆ ಈಗ ಹೆಚ್ಚಿಗೆ ನೀವು ಸಂಸ್ಕರಿಸ ಮಾಡ್ಬಿಟ್ಟಿದ್ದೀರಾ ಅಂತಿದ್ರೆ ಇದನ್ನ ತಾವು ಮೂಟೆಯಲ್ಲಿ ಚೆನ್ನಾಗಿ ಕಟ್ಟಿಟ್ಬಿಟ್ಟು ಅದನ್ನು ಎತ್ತಿಟ್ಬಿಟ್ಟು ನೀವು ಮತ್ತೆ ಪ್ರತಿದಿನ ಕೊಡಬಹುದು. ಗಟ್ಟಿಯಾಗಿ ಗಾಳಿ ಹಾಡದಂಗೆ ಎತ್ತಿಟ್ಬಿಟ್ಟು ಕೊಡಬಹುದು. ಮತ್ತೆ ಇದು ಒಂದು ರಾಸುವಿಗೆ ದಿನಕ್ಕೆ 10 ಕೆಜಿಯಷ್ಟು ಸಹ ಕೊಟ್ರೆ ಏನು ತೊಂದರೆ ಆಗೋದಿಲ್ಲ. ಈ ಬೇಸಿಗೆಯಲ್ಲಿ ಅಸಂಪ್ರದಾಯಿಕ ಮೇವಿನ ಮೂಲಗಳ ಬಳಕೆ ಬಗ್ಗೆ ಹೇಳಿ. ಲಭ್ಯತೆಯ ಮೇರೆಗೆ ಬಾಳೆ ಎಲೆ, ಬಾಳೆದಿಂಡು, ಹೊಂಬಾಳೆ, ಅಡಿಕೆ ಹಾಳೆ ಇತ್ಯಾದಿಗಳನ್ನು ತಾವು ಚಿಕ್ಕದಾಗಿ ಕತ್ತರಿಸಿ ದಿನಕ್ಕೆ ಇದು 2-5 ಕೆಜಿವರೆಗೂ ಸಹ ದ್ರಾಸುಗಳು ತಿಂತವೆ ಅಂದ್ರೆ ಕೊಡಬಹುದು. ಕೆಲವೊಮ್ಮೆ 2 ಕೆಜಿ ಅಷ್ಟೇ ತಿನ್ನಕ್ಕಾಗುತ್ತವೆ, ಯಾಕಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗಿರೋದಿಲ್ಲ. 2 ಕೆಜಿ ಅಷ್ಟು ಕೊಟ್ಟರು ಸಾಕಾಗುತ್ತೆ. ಇನ್ನು ಹುಣಸೆ ಬೀಜ, ಮಾವಿನ ಓಟೆ, ದ್ವಿದಳ ಧಾನ್ಯದ ಹೊಟ್ಟುಗಳು ಮುಂತಾದವುಗಳನ್ನು ಸಹ ತಾವು ಜಾನುವಾರುಗಳಿಗೆ ಈ ಬೇಸಿಗೆಯಲ್ಲಿ ಪೌಷ್ಟಿಕಾಂಶಗಳನ್ನು ತುಂಬಿಸೋದಕ್ಕೋಸ್ಕರ ಕೊಡಬಹುದು. ಇನ್ನು ಹಸಿದ ಹಲಸು, ಉಂಡು ಮಾವು ಎನ್ನುವುದು ಜನಪ್ರಿಯವಾಗಿದೆ ಅಲ್ವಾ. ಈ ಮಾತು ನಮಗೆ ಮಾತ್ರವಲ್ಲ ಜಾನುವಾರುಗಳಿಗೂ ಸಹ ಅನ್ವಯಿಸುತ್ತೆ. ಉಂಡು ಮಾವು ಅಂದ್ರೆ ಏನು? ಹೊಟ್ಟೆ ತುಂಬಿದ ಮೇಲೆ ನಾವು ಮಾವು ಕೊಡ್ಬೇಕಂತೆ. ಹಸಿತ ಇದ್ದಾಗ ನಾವು ಹಲಸಿನಣ್ಣು ತಿನ್ಬೇಕು. ಹೊಟ್ಟೆ ತುಂಬದಿದಾದ್ಮೇಲೆ ಮಾವಿನ ಹಣ್ಣು ತಿನ್ಬೇಕಂತೆ. ಹಸಿದಾಗ ಹಲಸಿನಣ್ಣು ತಿನ್ಬೇಕು, ಊಟ ಆದ್ಮೇಲೆ ಮಾವಿನ ಹಣ್ಣು ತಿನ್ಬೇಕು. ಹೌದು, ನಮ್ಮ ಜಾನುವಾರುಗಳಿಗೂ ಸಹ ಹಸಿದ ಹೊಟ್ಟೆಗೆ ನಾವು ಹಲಸನ್ನ ಕೊಡಬಹುದು. ಹುಲಸಾದ ಆಹಾರ ಅಂತಾನು ಹೇಳ್ಬಹುದು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಹಣ್ಣಾದ ಮೇಲೆ ಅಂದ್ರೆ ಬಲಿತ ಹಲಸಿನಣ್ಣು ತಗೊಂತೀವಲ್ಲ, ಅದ್ ಮರದಿಂದ ಕಿತ್ತು ಸಣ್ಣದಾಗಿ ಕತ್ತರಿಸಿ 10-12 ದಿನಗಳವರೆಗೆ ಪ್ರಖರ ಬಿಸಿಲಿನಲ್ಲಿ ಒಣಗಿಸಿ ಪುಡಿ ಮಾಡಿ ಸಹ ತಾವು ಜಾನುವಾರುಗಳಿಗೆ ಆಹಾರದಲ್ಲಿ ಮಿಶ್ರಣ ಮಾಡಿ ಕೊಡಬಹುದು. ಇದನ್ನ 1-2 ಕೆಜಿವರೆಗೂ ಕೊಡಬಹುದು. ಇನ್ನು ನಮ್ಮ ಕಾಲೇಜಿನಲ್ಲಿ, ಪಶುವೈದ್ಯ ಕಾಲೇಜು ಬೆಂಗಳೂರಿನಲ್ಲೂ ಸಹ ನಾವೇ ಒಂದು ಸಂಶೋಧನೆ ಮಾಡಿದ್ವಿ. ಈಗ ಈ ಹಲಸಿನ ಹಣ್ಣು ಇದೆಯಲ್ಲ, ಅದನ್ನ ಸಿಪ್ಪೆನ ನಾವು ಹಣ್ಣು ತಗೊಂಡ್ಮೇಲೆ ಎಸೆದು ಬಿಡ್ತಿದ್ವಿ, ಆ ಸಿಪ್ಪೆನ ನಾವು ತುಂಡುಗಳಾಗಿ ಕತ್ತರಿಸಿ ಅದನ್ನ ರಸಮೇವಾಗಿ ಪರಿವರ್ತನೆ ಮಾಡಿ ನಾವು ಕುರಿಗಳಲ್ಲಿ ನಾವು ಇದನ್ನ ಸಂಶೋಧನೆ ಮಾಡಿ ತಿನ್ಸಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ರಸಮೇವಾಗಿಯೂ ಸಹ ತಾವು ಶೇಖರಣೆ ಮಾಡಿ ಬೇಸಿಗೆಯಲ್ಲಿ ಕೊಡಬಹುದು, ಇಲ್ಲಾಂದ್ರೆ ಒಣಗಿಸಿ ಇಟ್ಟು ಕೊಡಬಹುದು ಬೇಸಿಗೆಗೆ. ಇಲ್ಲ ಹಸಿದಾಗಿ ಕೊಡ್ತೀರಾ ಅಂತ ಅನ್ನೋದನ್ನು ಅದನ್ನು ಕೊಡಬಹುದು, ಅದನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ನೀವು ಕೊಡಬಹುದು ಅದನ್ನು. ಆಯ್ತು ಡಾಕ್ಟರ್ ಸುಮಾ ಮೇಡಮ್ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ನಮ್ಮ ರೈತ ಬಾಂಧವರಿಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮತ್ತು ಅವುಗಳ ಸುಧಾರಣೆ ಈ ಕುರಿತು ಸಮಗ್ರ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ನೀಡಿದಕ್ಕೆ ತಮಗೆ ತುಂಬಾ ತುಂಬಾ ಧನ್ಯವಾದಗಳು. ಕೆಲವು ರೈತ ಬಾಂಧವರು ಇರ್ತಾರೆ, ತಾವು ಡಾಕ್ಟರ್ ಸುಮಾ ಮೇಡಮ್ ಅವರ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು ಅಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆಯನ್ನು ತಿಳಿಸಬಹುದಲ್ಲ? ಹೌದು, ಹೇಳಿ. 9535734333. ಇನ್ನೊಮ್ಮೆ ಹೇಳಿ. 9535734333. ಆಯ್ತು ಸುಮಾ ಮೇಡಮ್ ಅವರೇ, ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗದಲ್ಲಿ ಇದುವರೆಗೆ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಈ ಕುರಿತು ಡಾಕ್ಟರ್ ಸುಮಾ ಎನ್ ಇವರೊಂದಿಗೆ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶನವನ್ನ ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ ಗೌಡ. ನಮ್ಮ ನಾಳಿನ ಕೃಷಿ ರಂಗದಲ್ಲಿ ಬಯೋಫ್ಲಾಕ್ ತಂತ್ರಜ್ಞಾನದಿಂದ ಮೀನು ಕೃಷಿ ಈ ಕುರಿತು ಡಾಕ್ಟರ್ ಚೇತನ್ ಅವರೊಂದಿಗಿನ ಸಂದರ್ಶನವನ್ನ ಆಲಿಸಬಹುದು. ಸಮಯವಾಗಿದೆ 7:17. ಆಕಾಶವಾಣಿ ಬೆಂಗಳೂರು, ಇದು ಕೃಷಿ ರಂಗ. ಕೇಳಿ ವಿನೋದಮ್ಮ ಮತ್ತು ಸಂಗಡಿಗರು ಹಾಡಿರುವ ಈ ಭಜನೆ ಪದ. Yeah.

ತೋರಿದಲ್ಲಣ್ಣ ನಾರಿ ಮಗನ ನೆಚೆ ಕೆಟ್ಟೆ ಯಾರು ನಿನ್ನ ಕೈವರಲ್ಲ ನಾರಿ ಮಗನ ನೆಚೆ ಕೆಟ್ಟೆ ಯಾರು ನಿನ್ನ ಕೈವರಲ್ಲ ಸೇರಲಿಲ್ಲ ಗಂಗಾಧರನ ಕೂಡಲಿಲ್ಲ ಮೊಗೆಯನ್ನ ಕೃಷಿರಂಗದಲ್ಲಿ ಇದುವರೆಗೆ ತಿಪಟೂರು ತಾಲೂಕು ಅರಳಗುಪ್ಪೆಯ ವಿನೋದಮ್ಮ ಮತ್ತು ಸಂಗಡಿಗರು ಹಾಡಿದ ಭಜನೆ ಪದಗಳನ್ನು ಆಲಿಸಿದಿರಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳುತ್ತಾರೆ, ಒಂದು ಸಮುದಾಯದ ಪ್ರಗತಿಯನ್ನು ನಾನು ಆ ಸಮುದಾಯದಲ್ಲಿ ಮಹಿಳೆಯರು ಸಾಧಿಸಿರುವ ಪ್ರಗತಿಯ ಮಾನದಂಡದ ಮೇಲೆ ಅಳೆಯುತ್ತೇನೆ. ಪ್ರಕಟಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು. ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು. کاشر زبان این پروگرام تے خبری تچ نیوز آن اے آر ایپ پر دستیا آکاشوانی انیت تامل نگلچگلوں نیوز آن اے آئی آر ایپل کڑیکم دیسے دیرانالم آڑی سیر آرگل مگیلائی مڑیائی پوڑی ود پول اسے راگرم 24x7 ڈی ٹی ایچ واہنی ایف ایم رین